ಇದುವರೆಗೂ ಪದಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಆಲೂಗಡ್ಡೆ ಬೆಳೆ ಬಾಧಿಸುವ ಪ್ರಮುಖ ರೋಗ ಕೀಟಗಳ ನಿರ್ವಹಣೆ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಬಿಎಂ ಬೈಪಾಸ್ ರಸ್ತೆ ಹಾಸನ. ಲಭ್ಯವಿರುವ ಇಂಜಿನಿಯರಿಂಗ್ ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಶೈಕ್ಷಣಿಕ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಎಂಬ ಹೊಸ ಕೋರ್ಸ್ ಸೇರ್ಪಡೆಗೊಂಡಿರುತ್ತದೆ. ಪಿಜಿ ಕೋರ್ಸ್ಗಳು, ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಎಂಬಿಎ. ಹಾಸನ ನಗರದ ಎಲ್ಲಾ ಮಾರ್ಗಗಳಿಂದ ಕಾಲೇಜ್ ಬಸ್ ವ್ಯವಸ್ಥೆ. ಕೌಶಲ್ಯಾಭಿವೃದ್ಧಿಗಾಗಿ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಮೊದಲನೇ ಸೆಮಿಸ್ಟರ್ನಿಂದಲೇ ವಿಶೇಷ ತರಬೇತಿ. 2021-22 ಶೈಕ್ಷಣಿಕ ವರ್ಷದಲ್ಲಿ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ನೇಮಕಾತಿ ಹೊಂದಿ ದಾಖಲೆ ಬರೆದಿದ್ದಾರೆ. ಕೆರಿಯರ್ ಗೈಡೆನ್ಸ್ ಸೆಲ್ ಮುಖಾಂತರ ಸೂಕ್ತ ವೃತ್ತಿ ಮಾರ್ಗದರ್ಶನ. ಇಂದೇ ಸಂಪರ್ಕಿಸಿ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಹಾಸನ. ಮೊಬೈಲ್ 7892699110 ಅಂಡ್ 9845792787. ಮಕ್ಕಳಿಲ್ಲದ ದಂಪತಿಗಳಿಗೆ ಆಸರೆ ಸಂತಸ IVF ಅಂಡ್ ಎಂಡೋ ಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620000969. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 2022-23 ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮೋ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡು ಹೆಚ್ಚಿನ ಸೀಟುಗಳು ಭರ್ತಿಯಾಗಿದೆ. ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗಾಗಿ ಕೆಲವೇ ಕೆಲವು ಸೀಟುಗಳು ಲಭ್ಯವಿದ್ದು ಆಸಕ್ತರು ಸಂಪರ್ಕಿಸಿ ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448625247 9445494868 7621958288. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ. ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಕೇಳೋಣ ಆಲೂಗೆಡ್ಡೆ ಬೆಳೆ ಬಾಧಿಸುವ ಪ್ರಮುಖ ರೋಗ ಕೀಟಗಳ ನಿರ್ವಹಣೆ. ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣೆಯನ್ನ ಕುರಿತು ಮಾತನಾಡ್ತಾ ಇದ್ದೇವೆ. ಆಲೂಗಡ್ಡೆಗೆ ಸಂಬಂಧಪಟ್ಟ ಹಾಗೆ ಬಿತ್ತನೆ ಈಗಾಗಲೇ ಮುಗಿದಿದೆ, ಇನ್ನು ಮುಂದೆ ಯಾವುದೇ ಬಿತ್ತನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಏನು ಬಿತ್ತನೆಯನ್ನ ಮಾಡಲಾಗಿತ್ತೋ ಬಿತ್ತನೆ ಮಾಡಿದಂತಹ ಬಹುತೇಕ ಎಲ್ಲ ಬೆಳೆಯೂ ಕೂಡ ಹುಟ್ಟಿ ಬಂದಿದೆ, ಮೇಲಕ್ಕೆ ಬಂದಿದೆ. ಮೇಲಕ್ಕೆ ಬಂದ ಮೇಲೂ ಕೂಡ ಸಾಕಷ್ಟು ಸಮಸ್ಯೆಗಳು ನಮಗೆ ರೋಗ ಮತ್ತು ಕೀಟಗಳ ರೂಪದಲ್ಲಿ ಬಾಧಿಸುತ್ತೆ. ಈಗ 15 ದಿವಸದಿಂದನೂ ಕೂಡ ಸಾಕಷ್ಟು ಮಳೆ ಇತ್ತು, ಈಗ ಮಳೆಯ ಪ್ರಮಾಣವೂ ಒಂದಷ್ಟು ಕಡಿಮೆ ಆಗಿದೆ. ಈ ಸಂದರ್ಭವೂ ಕೂಡ ಒಂದು ರೀತಿ ಕಠಿಣವಾದಂತಹ ಒಂದು ಸಂದರ್ಭ ಅಂತ ಹೇಳಿ ನಾವು ಅಂದ್ಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಆಲೂಗಡ್ಡೆ ಬೆಳೆಯನ್ನ ಯಾವೆಲ್ಲ ಪ್ರಮುಖ ರೋಗ ಮತ್ತು ಕೀಟಗಳು ಬಾಧಿಸುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿ ಇರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಅಲ್ಲಿನ ಹಿರಿಯ ವಿಜ್ಞಾನಿಯಾಗಿರ್ತಕ್ಕಂತಹ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರು ನಮ್ಮೊಂದಿಗೆ ಇದ್ದಾರೆ. ಅಮರನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದ್ 15-20 ದಿವಸಗಳ ಕಾಲ ಭಾರಿ ಮಳೆಯನ್ನ ಅನುಭವಿಸಿದ್ವಿ. ಅತೀವವಾಗಿ ಮಳೆ ಆದರೆ ಅದು ಯಾವ ಬೆಳೆಗೂ ಕೂಡ ಅಷ್ಟು ಒಳ್ಳೇದಲ್ಲ. ಈ ನಿಟ್ಟಿನಲ್ಲಿ ಆಲೂಗೆಡ್ಡೆ ಬೆಳೆಯ ಪರಿಸ್ಥಿತಿ ಹೇಗಿದೆ, ಈಗ ಒಂದ್ ಸ್ವಲ್ಪ ಮಳೆ ಬಿಡು ಕೊಟ್ಟಿರೋದ್ರಿಂದ ಏನೆಲ್ಲ ಬೇಸಾಯ ಕ್ರಮಗಳನ್ನ ನಮ್ಮ ಕೃಷಿಕರು ಕೈಗೊಳ್ಳಬೇಕಾಗುತ್ತೆ? ಇಲ್ಲಿ ಪ್ರತಿ ವರ್ಷ ಈ ಹಾಸನ ಜಿಲ್ಲೆಯಲ್ಲಿ ಈ ಆಲೂಗಡ್ಡೆ ಬೇಸಾಯ ಏನು ಮುಂಗಾರು ಹಂಗಾಮಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ಬೆಳೆಯನ್ನು ಬೆಳೀತಾ ಇದ್ದೇವೆ. ಇಲ್ಲಿ ಬಹುಮುಖ್ಯವಾಗಿ ನಮ್ಮ ರೈತ ಬಾಂಧವರು ಉತ್ತಮವಾದಂಥ ಇಳುವರಿ ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಉತ್ತಮ ಇಳುವರಿಯನ್ನು ಪಡಿಬೇಕಾದರೆ, ಆ ಗರಿಷ್ಠ ಸಾಮರ್ಥ್ಯದ ಇಳುವರಿಯನ್ನು ಪಡಿಬೇಕಾದರೆ ರೈತರು ಪ್ರಮುಖವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಗಡ್ಡೆ, ನೀರಾವರಿ ವ್ಯವಸ್ಥೆ, ಪೋಷಕಾಂಶಗಳ ನಿರ್ವಹಣೆ ಹಾಗೂ ಜೊತೆಗೆ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಹುಮುಖ್ಯವಾದಂಥದ್ದು. ಈಗ ಬಹುಶಃ ತಾವೆಲ್ಲ ಈಗಾಗಲೇ ಅನುಭವ ಆಗಿದೆ, ಸುಮಾರು 15-20 ದಿವಸಗಳ ಕಾಲದಿಂದಲೂ ಈ ಒಂದು ಹಾಸನ ಜಿಲ್ಲೆ ಹಾಗೂ ಕರ್ನಾಟಕ ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಇವತ್ತು ಮೋಡ ಕವಿದ ವಾತಾವರಣವಿದ್ದು ಅತಿ ಹೆಚ್ಚು ಮಳೆಯಾಗ್ತಾ ಇದೆ ಮತ್ತು ಗಾಳಿಯಲ್ಲಿ ಹೆಚ್ಚಿನ ತೇವಾಂಶ ಸಹ ಕೂಡಿ ಇವತ್ತು ಬೆಳೆಗಳಿಗೆ ಬಹಳಷ್ಟು ರೋಗಾಣುಗಳು ಇವತ್ತು ಸುತ್ತಕೊಳ್ತಾ ಇದ್ದಾವೆ. ಅದರಲ್ಲಿ ಒಂದು ಆಲೂಗಡ್ಡೆ ಬೆಳೆ ತುಂಬಾ ಮೃದುವಾದಂಥ ಬೆಳೆ. ಈ ಒಂದು ಬೆಳೆಗೆ ರೋಗ ಮತ್ತು ಕೀಟಗಳು ಯಾವುದೇ ಒಂದು ಆಲೂಗಡ್ಡೆಗೆ ಆವರಿಸಬೇಕಾದ್ರೆ ವಾತಾವರಣ ವೈಪರೀತ್ಯಗಳು ಬಹಳ ಮುಖ್ಯ. ಹೀಗೆ ಅದೇ ರೀತಿಯಾಗಿ ರೋಗಾಣುಗಳು ಹೆಚ್ಚಾಗಬೇಕಾದ್ರೆ ಈ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ, ಅಂದರೆ 18 ಡಿಗ್ರಿಗಿಂತ ಕಡಿಮೆ ಉಷ್ಣಾಂಶ ಮತ್ತು ವಾತಾವರಣದಲ್ಲಿ ಅತಿ ಆರ್ದ್ರತೆಯಿಂದ ಕೂಡಿರುವಂಥ ಒಂದು ವಾತಾವರಣ, ಮಣ್ಣಿನಲ್ಲಿ ಅತಿ ತೇವಾಂಶ ಜಾಸ್ತಿ ಆದಾಗ ಸಹಜವಾಗಿ ಶಿಲೀಂಧ್ರ ರೋಗಗಳು ಒಂದು ಸಮಸ್ಯೆ ಅತಿ ಹೆಚ್ಚಾಗಿ ಕಾಣ್ತವೆ. ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಸ್ವಲ್ಪ ಮಳೆ ಬಿಡು ಕೊಟ್ಟಿದೆ. ಈ ಒಂದು ಅವಕಾಶವನ್ನ ರೈತ ಬಾಂಧವರು ಬಳಸಿಕೊಂಡು ಈಗಾಗಲೇ ಬೆಳೆ ಸುಮಾರು 1 ತಿಂಗಳು 40-50 ದಿವಸ ಅವಧಿಯಲ್ಲಿದೆ. ಈ ಒಂದು ಬೆಳೆಗೆ ತತ್ಕ್ಷಣ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡಿಸೋದು ಬಹಳ ಅವಶ್ಯಕತೆಯಾಗಿದೆ. ಆದ್ದರಿಂದ ಈಗ ಪ್ರಮುಖವಾಗಿ ಒಂದು ರೋಗಗಳು ಏನಪ್ಪಾ ಅಂತಂದ್ರೆ ಶಿಲೀಂಧ್ರ ರೋಗಗಳು ಮೊದಲಿಗೆ. ಈಗ ಶಿಲೀಂಧ್ರ ರೋಗಗಳಲ್ಲಿ ಅತಿಯಾಗಿ ಆಲೂಗಡ್ಡೆ ಬೆಳೆಯನ್ನು ಕಾಡುವಂತ ರೋಗ ಒಂದು ಕೊನೆಯ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಅದನ್ನ ಲೇಟ್ ಬ್ಲೈಟ್ ಅಂತಲೂ ಕರಿತೀವಿ. ಇದು ಒಂದು ಫೈಟಾಪ್ತರ ಇನ್ಫೆಸ್ಟೆನ್ಸ್ ಎಂಬ ಶಿಲೀಂಧ್ರದಿಂದ ಬರುವಂತ ಒಂದು ರೋಗ. ಈ ರೋಗ ಬರಬೇಕಾದ್ರೆ ಕನಿಷ್ಠ 1 ವಾರಗಳ ಕಾಲ ನಿರಂತರವಾಗಿ ಮೋಡ ಕವಿದ ವಾತಾವರಣ ಇದ್ದು ಹೆಚ್ಚು ಜಿನುಗು ಮಳೆ ಬೀಳುವಂತ ಒಂದು ಸಂದರ್ಭದಲ್ಲಿ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ, ವಾತಾವರಣದಲ್ಲಿ ಒಂದು ತೇವಾಂಶ ಜಾಸ್ತಿ ಆದಾಗ ಬಹುಬೇಗನೆ ಈ ರೋಗ ಉಲ್ಬಣಗೊಂಡು ಇಡೀ ಬೆಳೆಗೆ ಆವರಿಸಿ ಒಂದೇ ಒಂದು ರಾತ್ರಿಯಲ್ಲಿ ಬೇಕಾದ್ರೆ ಬೆಳೆಯನ್ನು ನಾಶ ಮಾಡುವಂತ ಒಂದು ಪರಿಣಾಮಕಾರಿಯಾದಂತಹ ರೋಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ರೋಗದ ಚಿಹ್ನೆಗಳ ಯಾವಪ್ಪ ಇರುತ್ತೆ ಅಂತಂದ್ರೆ, ಮೊದಲಿಗೆ ಇದು ಹಳೆ ಎಲೆಗಳ ತುದಿ ಭಾಗದಲ್ಲಿ ಕಪ್ಪಾಗಿ ನೀರಿನಲ್ಲಿ ತೋಯಿಸಿದಂತ ಅಥವಾ ನೆನೆದಂತ ಒಂದು ಚಿಹ್ನೆಗಳು ತೋರ್ಪಡಿಸಿಕೊಳ್ತದೆ. ಆ ಒಂದು ಚಿಹ್ನೆಗಳು ಕ್ರಮೇಣ ಒಂದು ಕಂದು ಬಣ್ಣಕ್ಕೆ ತಿರುಗಿ ಕಪ್ಪಾಗಿ ಆ ಶಿಲೀಂಧ್ರಗಳು ಬೆಳೀತವೆ. ಅದರ ಮೇಲೆ ಬಿಳಿ ಶಿಲೀಂಧ್ರಗಳು ಬೆಳೆದು ಎಲ್ಲಾ ಎಲೆಗಳಿಗೂ ಆರವರಿಸಿ ಒಂದು ಪಕ್ಷ ನಾವು ಸೂಕ್ತ ಕ್ರಮ ಏನು ಔಷಧಿ ಸಿಂಪಡಣೆ ಮಾಡಲಿಲ್ಲಪ್ಪ ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಇಡೀ ಕಾಂಡಗಳಿಗೂ ಬಿದ್ದು ಎಲೆ ತೊಟ್ಟುಗಳಿಗೂ ಬಿದ್ದು ಸಂಪೂರ್ಣವಾಗಿ ಗಿಡಗಳು ನಾಶ ಆಗಿ 24 ಗಂಟೆಗೆ ಹೋಗುತ್ತೆ. 1-2 ದಿವಸಗಳಲ್ಲಿ ಸಂಪೂರ್ಣ ಬೆಳೆ ಒಂದು ಹಾಳು ಮಾಡುವಂತದ್ದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಇದರಿಂದಲೇ ಹೆಚ್ಚು ಕಡಿಮೆ ಹಾಸನ ಜಿಲ್ಲೆಯಲ್ಲಿ ಈ ಒಂದು ರೋಗದಿಂದಲೇ ಏನು ಪ್ರದೇಶ 40,000 ಹೆಕ್ಟೇರ್ ಪ್ರದೇಶ ಆಯಿತು, ಅದು ಒಂದು ಇದು ಒಂದು ಕಾರಣ ಅಂತ ಹೇಳ್ತೀನಿ. ಇವತ್ತು ಅದರ ಒಂದು ಪ್ರದೇಶ 10,000 ಹೆಕ್ಟೇರ್ ಬಂದಿದೆ ಅಂದ್ರೆ ಈ ಅಂಗಮಾರಿ ರೋಗದ ಸಮಸ್ಯೆನೂ ಒಂದು ಕೊನೆಯ ಅಂಗಮಾರಿ ರೋಗದ ಸಮಸ್ಯೆ ಒಂದಾಗಿರ್ತದೆ. ಆದ್ದರಿಂದ ಚಾಚು ತಪ್ಪದೆ ಇದು ಜೊತೆಗೆ ಎರಡನೇದಾಗಿ ಶೀಘ್ರ ಅಂಗಮಾರಿ ಎಂದು ರೋಗ ಅಂತ ಹೇಳ್ತೀವಿ ಅಥವಾ ಮೊದಲನೇ ಅಂಗಮಾರಿ ಹೇಳ್ತೀವಿ, ಅದು ಅರ್ಲಿ ಬ್ಲೈಟ್ ಅಂತ ಹೇಳ್ತೀವಿ. ಈ ಒಂದು ರೋಗ ಸಾಮಾನ್ಯವಾಗಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ರಾತ್ರಿ ವೇಳೆ ಅತಿ ಹೆಚ್ಚು ತಣ್ಣನೆಯ ವಾತಾವರಣ ಅಥವಾ ತೇವಾಂಶ ಕೂಡಿರುವಂತಹ ವಾತಾವರಣದಿಂದ ಈ ಒಂದು ರೋಗ ಉಲ್ಬಣವಾಗ್ತದೆ. ಇದು ಸಾಮಾನ್ಯವಾಗಿ ಚಳಿಗಾಲದ ಬೆಳೆಯಲ್ಲಿ ಜಾಸ್ತಿ ರೋಗದ ಸಮಸ್ಯೆ. ಅದೇ ಕೊನೆಯ ಅಂಗಮಾರಿ ರೋಗದ ಸಮಸ್ಯೆ ಏನಪ್ಪ ಅಂತಂದ್ರೆ ಅದು ಎರಡೂ ಕಾಲದಲ್ಲಿ ಬರ್ತದೆ, ಮುಂಗಾರಿನಲ್ಲೂ ಬರ್ತದೆ ಹಿಂಗಾರಿನಲ್ಲೂ ಬರ್ತದೆ. ಇದು ವಾತಾವರಣದ ವೈಪರೀತ್ಯಗಳ ಮೇಲೆ ಇದು ಕಾಣಿಸ್ಕೊಳ್ತದೆ. ಈ ಬೆಳೆಯಲ್ಲಿ ಯಾವುದೇ ಹಂತದಲ್ಲಿ ಈ ರೋಗ ಬರಬಹುದು. ಆದ್ರೆ ಚಳಿಗಾಲದ ಬೆಳೆಯಲ್ಲಿ, ಏನು ನಮ್ಮ ರೈತರು ಬೇಸಿಗೆ ಬೆಳೆ ಅಂತ ಹೇಳ್ತಾರೆ, ಆ ಬೇಸಿಗೆ ಬೆಳೆನಲ್ಲಿ ಈ ಮೊದಲ ಅಂಗಮಾರಿ ರೋಗ ಅಥವಾ ಅರ್ಲಿ ಬ್ಲೈಟ್ ಅಂತ ಕಾಣಿಸ್ಕೊಳ್ತದೆ. ಈ ರೋಗವನ್ನ ಸರಳವಾಗಿ ನಾವು ಬೇಕಾದ್ರೆ ನಿರ್ವಹಣೆ ಮಾಡುವಂತದ್ದು ಏನು ಕಷ್ಟ ಏನಿಲ್ಲ. ಸಾಮಾನ್ಯವಾಗಿ ಈ ರೋಗದ ಎಲೆ ಚಿಕ್ಕೆಗಳು ವೃತ್ತಾಕಾರದ ಒಂದು ಕಂದು ಬಣ್ಣದ ಚಿಕ್ಕೆಗಳು ಎಲೆ ಚಿಗುರುಗಳಲ್ಲಿ ಕಾಣಿಸ್ಕೊಳ್ತದೆ. ತದನಂತರ ಅದು ಎಲ್ಲಾ ಒಂದು ಎಲೆಗಳಿಗೆ ಹರಡಿ ಆ ಎಲೆಗಳೇ ಉದುರೋಗುವಂತದ್ದು, ಜೋತು ಬೀಳುವಂತ ಒಂದು ಚಿಹ್ನೆಗಳು ತೋಟದಲ್ಲಿ ಕಾಣಿಸ್ಕೊಳ್ತದೆ. ಸೂಕ್ತವಾದ ಕ್ರಮಗಳು ಸಹ ನಾವು ಅತಿ ಬೇಗನೆ ಶೀಘ್ರವಾಗಿ ಅಳವಡಿಸಿಕೊಂಡು ನಾವು ಮಾಡಬೇಕಾಗ್ತದೆ. ಈಗ ಎರಡಕ್ಕೂ ಸೇರಿ ಕೊನೆಯ ಅಂಗಮಾರಿ ರೋಗ ಮತ್ತು ಶೀಘ್ರ ಅಂಗಮಾರಿ ರೋಗವನ್ನ ಕೆಲವೊಂದು ಔಷಧಿಗಳನ್ನ ಸಿಂಪಡಣೆ ಮಾಡಿ ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಉದಾಹರಣೆಗೆ ಮ್ಯಾಂಕೋಜೆಬ್. ಮ್ಯಾಂಕೋಜೆಬ್ ಅನ್ನೋದು ಹಲವಾರು ವರ್ಷಗಳಿಂದ ನಾವು ಬಳಸ್ತಾ ಇರುವಂತಹ ಒಂದು ಶಿಲೀಂಧ್ರನಾಶಕ. ಇದು ಪರಿಣಾಮಕಾರಿಯಾಗಿ ಇವತ್ತು ಕೆಲಸ ಮಾಡ್ತದೆ. ಮುಂಜಾಗ್ರತಾ ಕ್ರಮವಾಗಿ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು ಬೆರೆಸಿ ನಾವು ಸಿಂಪಡಣೆ ಮಾಡಿದಾಗ ನಮಗೆ ಈ ರೋಗವನ್ನು ತಡೆಗಟ್ಟಬಹುದು ಮೊದಲನೇ ಹಂತದಲ್ಲಿ. ಇನ್ನು ಒಂದು ರೋಗ ಉಲ್ಬಣವಾದರೆ ಜಾಸ್ತಿ ಆದಾಗ ಈ ರೋಗಕ್ಕೆ ಕ್ಲೋರೋಥೆಲೋನಿಲ್ ಅಂತ ಹೇಳ್ತೀವಿ, ಅದನ್ನ 2 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಇನ್ನೂ ಕೆಲವೇ ನಾವು ಪರ್ಯಾಯವಾಗಿ ಒಂದು 3-4 ಔಷಧಿಗಳನ್ನು ಹೇಳ್ತೇನೆ, ಅದನ್ನು ಸಹ ಸಿಂಪಡಣೆ ಮಾಡಿ ರೈತರು ಈ ರೋಗವನ್ನು ಪರಿಣಾಮಕಾರಿಯಾಗಿ. ಇದರಲ್ಲಿ ಏನಪ್ಪಾ ಅಂದ್ರೆ ಸ್ಪರ್ಶ ಶಿಲೀಂಧ್ರನಾಶಕ ಮತ್ತು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಅಂತ ಹೇಳ್ತೀವಿ, ಎರಡೂ ಶಿಲೀಂಧ್ರನಾಶಕಗಳನ್ನ ಸಂಯುಕ್ತ ರೂಪದಲ್ಲಿ ಎರಡು ಬೆರೆಸಿ ಸಿಂಪಡಣೆ ಮಾಡಿದಾಗ ನಮಗೆ ಒಂದು ಏನು ವಾತಾವರಣ ವೈಪರೀತ್ಯಗಳಿದ್ದಾಗ ಅಥವಾ ಈ ಕಡಿಮೆ ಉಷ್ಣಾಂಶ ನಾನು ಹೇಳಿದೆ ಅಂತ ಸಂದರ್ಭದಲ್ಲಿ ಸಂಪೂರ್ಣ ಆ ಬೆಳೆಯ ದೇಹಕ್ಕೆ ಶರೀರಕ್ಕೆ ಸೇರಿ ನಾವು ಆ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ನಾವು ಬರೀ ಮ್ಯಾಂಕೋಜೆಬ್ ಅನ್ನು ಬಳಸಿದ್ರೆ ಕೆಲವೊಂದು ಸ್ಪರ್ಶ ಅಂದ್ರೆ ಎಲೆಗಳ ಮೇಲಿರುವಂತಹ ಶಿಲೀಂಧ್ರಗಳನ್ನು ಮಾತ್ರ ತಡೀಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ರೋಗಾಣುಗಳು ಶಿಲೀಂಧ್ರಗಳು ಏನು ಗಿಡದ ಒಳಭಾಗದಲ್ಲಿರ್ತವೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನು ನಾವು ಬಳಸಬೇಕಾಗ್ತದೆ. ಇದಕ್ಕೆ ಪರ್ಯಾಯವಾಗಿ ಉದಾಹರಣೆಗೆ ಡೈಮೆಥೋಮಾರ್ಫ್ ಅಂತ ಹೇಳ್ತೀವಿ. ಡೈಮೆಥೋಮಾರ್ಫ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಜೊತೆಗೆ ಮ್ಯಾಂಕೋಜಬ್ 3 ಗ್ರಾಂನ ಬೆರೆಸಿ ಎರಡು ಜೊತೆಯಲ್ಲಿ ಸಿಂಪಡಣೆ ಮಾಡಿದಾಗ ಪರಿಣಾಮಕಾರಿಯಾಗಿರುವವನ್ನು ತಡೆಗಟ್ಟಬಹುದಾಗಿದೆ. ಹಾಗೆಯೇ ಪರ್ಯಾಯವಾಗಿ ಪೆನೋಮಿಡಾನ್ ಅಂತ ಹೇಳ್ತೀವಿ ಪ್ಲಸ್ ಮ್ಯಾಂಕೋಜೆಬ್, ಅದು 3 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡಬಹುದಾಗಿದೆ. ಅಥವಾ ಸೈಮೋಕ್ಸಿನಿಲ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಹೇಳ್ತೀವಿ, ಅದು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಒಂದೇ ಶಿಲೀಂಧ್ರನಾಶಕವನ್ನು ಬಳಸುವುದು ಸೂಕ್ತವಲ್ಲ. ಅದಕ್ಕೆ ನಾವು ಒಂದು ಪ್ರತಿ ಸಾರಿ ಸಿಂಪಡಣೆ ಮಾಡಿದಾಗ ಒಂದು ಬದಲಾವಣೆ ಮಾಡುವಂತದ್ದು ನಾವು ಕಲ್ತ್ಕೋಬೇಕು. ಹಾಗೆಯೇ ಅಮಿಕ್ರೋಟ್ರಾಡಿನ್ ಅಂತಿದೆ ಡೈಮೆಥೋಫಾರ್ಮ್ ಜೊತೆಗೆ, ಅದರ ಜೊತೆಲಿ ಕಾಂಬಿ ಪ್ರಾಡಕ್ಟ್ ಅಂತ ಸಂಯುಕ್ತ ಏನು ಶಿಲೀಂಧ್ರನಾಶಕ ಅಂತ ಹೇಳ್ತೀವಿ, ಅದನ್ನು ಬೆರೆಸಿ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪಡಣೆ ಮಾಡಬಹುದು. ಹಾಗೆ ಪೆಮಾಕ್ಸಿಡೋನ್ ಪ್ಲಸ್ ಸೈಮಾಕ್ಸಿನಿಲ್ ಅಂತ ಹೇಳ್ತೀವಿ, ಅದು 1 ಮಿಲಿಲೀಟರ್ನಷ್ಟು 1 ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡಬಹುದಾಗಿದೆ. ಇನ್ನು ನಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ ಇವೆಲ್ಲವೂ ಶಿಫಾರಸಾಗಿದೆ. ಇದು ಜೊತೆಗೆ ಇತ್ತೀಚೆಗೆ ಪರಿಸರ ಸ್ನೇಹಿ ಸಿಂಪಡಣೆಗೂ ಸಹ ನಾವು ಶಿಫಾರಸನ್ನು ಮಾಡಿದ್ದೀವಿ. ಏನಪ್ಪಾ ಅಂತಂದ್ರೆ ಇಂಡಿ, ಬೇವಿನ ಇಂಡಿ ಇದೆಯಲ್ಲ, ಆ 20 ಗ್ರಾಂನಷ್ಟು 1 ಲೀಟರ್ಗೆ ಪ್ಲಸ್ ಮ್ಯಾಂಗೋಜೆಬ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆಡಿಸಿ ಅದನ್ನು ಸಿಂಪಡಣೆ ಮಾಡೋದ್ರಿಂದ ಅಂಗಮಾರಿ ರೋಗವನ್ನು ಪರಿಣಾಮಕಾರಿಯಾಗಿ ನಾವು ತಡಿಬಹುದಾಗಿದೆ. ಇನ್ನು ಇದೇ ಔಷಧಿಗಳನ್ನ ನಾವು ಸಿಂಪಡಣೆ ಮಾಡೋದ್ರಿಂದ ಮೊದಲ ಅಂಗಮಾರಿ ರೋಗವನ್ನು ಸಹ ನಿರ್ವಹಣೆ ಮಾಡಬಹುದು, ಯಾವುದೇ ಸಮಸ್ಯೆಗಳಿರಲ್ಲ. ಇನ್ನು ಮಸಿ ಕೊಳೆ ರೋಗ ಅಂತ ಇದೆ. ಮಸಿ ಕೊಳೆ ರೋಗ ಈ ಒಂದು ಸಮಸ್ಯೆ ನಮ್ಮಲ್ಲಿ ಹೆಚ್ಚಾಗಿ ಕಾಣುವುದಿಲ್ಲ, ಇದರ ಬಗ್ಗೆ ನಾವೇನು ಹೆಚ್ಚಿನ ಒಂದು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಬಂದರೂ ಒಂದು ಪಕ್ಷ ಇದೇ ಏನು ನಾವು ಸಿಂಪಡಣೆ ಮಾಡ್ತಾ ಇದೀವಿ ಹೇಳಿದಂತ ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನ ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದಾಗಿದೆ. ಇನ್ನು ನೆಕ್ಸ್ಟ್ ಇದಕ್ಕೆ ಬಹಳ ಪರಿಣಾಮಕಾರಿಯಾಗಿ ಕಾಡುವಂತ ಒಂದು ರೋಗ ಅಂತಂದ್ರೆ ದುಂಡಾಣು ರೋಗಗಳು. ದುಂಡಾಣು ರೋಗಗಳಲ್ಲಿ ಬಹು ಮುಖ್ಯವಾದಂತಹ ರೋಗ ಈ ಒಂದು ಆಲೂಗಡ್ಡೆಗೆ ಕಾಡುವಂತ ರೋಗ ಅಂದ್ರೆ ಬ್ಯಾಕ್ಟೀರಿಯಾ ಸೊರಗು ರೋಗ. ಈ ಬ್ಯಾಕ್ಟೀರಿಯಾ ಸೊರಗು ರೋಗ ಅಥವಾ ದುಂಡಾಣು ಕಂದುಕೊಳ್ಳೆ ರೋಗ ಅಂತೀವಿ. ಈ ರೋಗ ಏನಪ್ಪಾ ಅಂದ್ರೆ ಈ ರೋಗಾಣುಗಳು ಮಣ್ಣಿನಲ್ಲಿ, ಲಾರಸ್ಟೋನಿಯಸ್ ಸೊಲ್ನೇಶಿಯರಂ ಅಂತ ಹೇಳ್ತೀವಿ, ಮಣ್ಣಿನಲ್ಲಿ 1-2 ವರ್ಷಗಳ ಕಾಲ ಸತತವಾಗಿ ಅದು ಬದುಕುಳಿಯುತ್ತೆ. ಅದಕ್ಕೆ ಬದನೆ ಜಾತಿಗೆ ಸೇರಿದಂತ ಬೆಳೆಗಳನ್ನ ಒಂದಾದ ನಂತರ ಒಂದು ಬೆಳಿಬಾರದು. ಉದಾಹರಣೆಗೆ ಬದನೆ, ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ಟೊಮ್ಯಾಟೊ, ಆಲೂಗಡ್ಡೆ, ತಂಬಾಕು, ಇವೆಲ್ಲ ಒಂದೇ ಜಾತಿಗೆ ಸೇರಿದಂತ ಬೆಳೆಗಳು. ಈ ಬೆಳೆಗಳನ್ನು ಒಂದಾದ ನಂತರ ಬೆಳೆದು ಇದರಲ್ಲಿ ಆಲೂಗಡ್ಡೆಯನ್ನು ಬೆಳೆದ್ರೆ ಖಂಡಿತ ನಮಗೆ ಈ ಸೊರಗು ರೋಗದ ಸಮಸ್ಯೆ ಕಂಡು ಬರ್ತದೆ. ಅದಕ್ಕೆ ಇದನ್ನ ಮೂಲವಾಗಿ ರೈತರು ಒಂದು ಬೇಸಾಯ ಕ್ರಮದಲ್ಲಿ ನಾವು ಪಾಲಿಸಬೇಕು. ಯಾವುದೇ ರೀತಿಯಾದ ಈ ಬೆಳೆಗಳನ್ನ ನಾವು ಬೆಳೆದಿರಬಾರದು ಅನ್ನೋದು ಖಾತರಿಪಡಿಸಿಕೊಂಡು ನಾವು ಮಾಡಬೇಕಾಗ್ತದೆ. ಆಮೇಲೆ ಒಂದು ಪಕ್ಷ ಬೆಳೆದಿದ್ದಲ್ಲಿ ಬೆಳೆ ಪರಿವರ್ತನೆ ಮಾಡ್ಕೋಬೇಕು. ಬೆಳೆ ಪರಿವರ್ತನೆ ಅಂದ್ರೆ ಜೋಳ, ರಾಗಿಯನ್ನು ಬೆಳೆದ್ರೆ ಈ ರೋಗಾಣುಗಳು ಮಣ್ಣಿನಲ್ಲಿದ್ದರೂ ಸಹ ಅವುಗಳ ಒಂದು ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಆಲೂಗಡ್ಡೆಯನ್ನು ಬೆಳಿಬಹುದಾಗಿದೆ. ಇದು ಬಹಳ ಮುಖ್ಯವಾದದ್ದು. ಯಾವ ರೀತಿಯಾಗಿ ಈ ಬೆಳೆಗಳನ್ನು ಗುರುತಿಸಬಹುದು ಅಂತ, ಒಂದು ಪಕ್ಷ ಈ ರೋಗಾಣು ಮಣ್ಣಿನಲ್ಲಿದ್ದಾಗ ನಾವು ಆಲೂಗಡ್ಡೆ ಹಾಕಿದಾಗ ಮಣ್ಣನ್ನು ಏರಿಸಿದಾಗ ಮಣ್ಣು ಏರಿಸುವ ಸಂದರ್ಭದಲ್ಲಿ ಬಾಡಿ ಸೊರಗ್ತವೆ, ಎಲೆಗಳು ಮತ್ತು ಕಾಂಡಗಳು ಜೋತು ಬಿದ್ದು ಸೊರಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಒಂದು ಉತ್ತಮವಾದಂತಹ ಸೂಕ್ಷ್ಮವಾದ ಒಂದು ಚಿಹ್ನೆಗಳನ್ನ ನಾವು ನೋಡಿ ತಕ್ಷಣ ಗುರುತಿಸಬಹುದಾಗಿದೆ. ಆದ್ರೆ ಇದಕ್ಕೆ ರಾಸಾಯನಿಕವಾಗಿ ನಾವು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿ ತಡೆಗಟ್ಟಿವ ಅಂತಂದ್ರೆ ಇದು ದುಬಾರಿ ಆಗ್ತದೆ ರೈತನಿಗೆ. ಅದಕ್ಕೆ ಇದಕ್ಕೆ ಉತ್ತಮವಾದಂತದ್ದು ಬೇಸಾಯ ಕ್ರಮಗಳು ಅಂದ್ರೆ ನಾವು ಅಂತ ಒಂದು ಚಿಹ್ನೆಗಳು ಕಂಡಲ್ಲಿ ಮುಂದಿನ ದಿನಗಳಲ್ಲಿ ಬೆಳೆಗಳನ್ನು ಆಲೂಗಡ್ಡೆ ಬೆಳೆಯನ್ನು ಬೆಳಿಬಾರದು, ಜೋಳ ಅಥವಾ ರಾಗಿಯನ್ನು ಬೆಳೆದು ಈ ರೋಗವನ್ನು ನಾವು ತಡೆಗಟ್ಟಬೇಕಾಗ್ತದೆ. ಇಲ್ಲ ಸ್ಟ್ರೆಪ್ಟೋಸೈಕ್ಲಿನ್ ಅಥವಾ ಸಿಒಸಿಯನ್ನ ನಾವು ತೋಯಿಸಬೇಕು, ನೀರಿನಲ್ಲಿ ನೆನೆಸಬೇಕಾಗ್ತದೆ. ಅದು ಬಹಳ ದುಬಾರಿ, ರೈತನಿಗೆ ಅಷ್ಟು ಆರ್ಥಿಕವಾಗಿ ಲಾಭದಾಯಕವಾಗಲ್ಲ. ಆದ್ರಿಂದ ಆ ನಿಟ್ಟಿನಲ್ಲಿ ನಾವು ಮಾಡಬಹುದು, ಈ ರೋಗ ಕಂಡಲ್ಲಿ ತತ್ಕ್ಷಣ ನಾವು ನೀರು ಆ ಭಾಗದಿಂದ ಹರಿಸಬಾರದು. ಹರಿದು ಹೋದಾಗ ರೋಗಾಣುಗಳು ಹಸರಿನಲ್ಲಿ ಪಸರಿಸಿ ಮಣ್ಣಿನಲ್ಲಿ ಎಲ್ಲ ಕಡೆನೂ ಎಲ್ಲ ಕಡೆ ಹರಡ್ತಾ ಹೋಗ್ತದೆ. ಇದು ಬಹುಮುಖ್ಯವಾದಂತಹ ಎಚ್ಚರಿಕೆ ಕ್ರಮ. ಅಥವಾ ಒಂದು ಪಕ್ಷ ಕಂಡು ಬಂದಲ್ಲಿ ಬ್ಲೀಚಿಂಗ್ ಪೌಡರ್ ನ ಮೊದಲೇ ಉಳುಮೆ ಮಾಡುವ ಒಂದು ಸಂದರ್ಭದಲ್ಲಿ ಅಥವಾ ಆಲೂಗಡ್ಡೆ ಹಾಕಲೇಬೇಕು ಅನ್ನುವಂತ ಇಚ್ಛಿಸುವಂತ ರೈತರು 8 ಕೆಜಿ ಅಷ್ಟು ಪ್ರತಿ ಎಕರೆಗೆ ಕೃಷಿಗೆ ಬಳಸುವಂತ ಬ್ಲೀಚಿಂಗ್ ಪೌಡರ್ ನ ಬೆರೆಸಿ ಎರಚಿಸಿಬಿಟ್ಟು ನಾವು ಮಾಡಬೇಕಾಗ್ತದೆ. ಅಥವಾ ಟ್ರೈಕೋಡರ್ಮ ಏನು ಜೈವಿಕ ಗೊಬ್ಬರಗಳು AMC ಇವನ್ನೆಲ್ಲನೂ ನಮ್ಮ ಮಣ್ಣಿಗೆ ಸೇರಿಸಿಬಿಟ್ಟು ಮಾಡೋದ್ರಿಂದ ಸಾಕಷ್ಟು ಬ್ಯಾಕ್ಟೀರಿಯಾ ಶಿಲೀಂಧ್ರಗಳನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ಇವು ಇಷ್ಟು ನಾವು ಮಾಡಬೇಕಾಗ್ತದೆ. ಒಂದು ಪಕ್ಷ ಕಂಡಂತ ಗಿಡಗಳನ್ನ ಕಿತ್ತಬೇಕು, ಕಿತ್ತಬಿಟ್ಟು ಅದ್ರ ಸುತ್ತಲೂ ಒಂದು ಸ್ವಲ್ಪ ಆ ರೋಗಾಣುಗಳು ಪಕ್ಕಕ್ಕೆ ಹರಡದಂತೆ ನಾವು ಬ್ಯಾಕ್ಟೀರಿಯಾ ನಾಶಕಗಳು ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ ಅಥವಾ COC, ಎರಡು ಶಿಲೀಂಧ್ರ ಹಾಗೂ ಬ್ಯಾಕ್ಟೀರಿಯಾ ನಾಶಕ ಕೆಲಸ ಮಾಡ್ತದೆ. COC ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನ ಹಾಕೋದ್ರಿಂದ ಸ್ವಲ್ಪ ನಾವು ತಡೆಗಟ್ಟಬಹುದಾಗಿದೆ. ಇದನ್ನ ಯಾವ ರೀತಿಯ ಗುರುತಿಸಬಹುದಪ್ಪ ಒಂದು ಪ್ರಯೋಗಾಲಯ ಮಟ್ಟದಲ್ಲಿ ಅಥವಾ ರೈತರು ಅಂದ್ರೆ, ಆ ಒಂದು ಸೊರಗಿದಂತ ಕಾಂಡವನ್ನು ತಂದು ಅದನ್ನು ಕತ್ತರಿಸಿ ನೀರಿನಲ್ಲಿ ಲೋಟದಲ್ಲಿ ಇಟ್ಟಾಗ ಅದರಿಂದ ಬಿಳಿ ದ್ರವ ಲೋಳೆ ತರ ಸುರಿತಾ ಇರ್ತದೆ. ಅದನ್ನ ಕಂಡಾಗ ನಮ್ಗೆ ಗೊತ್ತಾಗ್ತದೆ ಇದು ಬ್ಯಾಕ್ಟೀರಿಯಾದಿಂದ. ಅದನ್ನ ಕಂಡು ಅರಿತು ನಾವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗ್ತದೆ. ಇದು ಸರಳವಾಗಿ ರೈತರು ಮಾಡಿಕೊಳ್ಳುವಂಥದ್ದು ಊಸ್ ಟೆಸ್ಟ್ ಅಂತ ಹೇಳ್ತೀವಿ. ಇದು ಪ್ರಮುಖವಾಗಿ ಮಾಡುವಂಥದ್ದು. ಇದನ್ನ ನಮ್ಮ ರೈತ ಬಾಂಧವರು ಮಾಡಬಹುದು. ಇನ್ನು ರೈತರಿಗೆ ನಾನು ಇನ್ನೊಂದು ಹೇಳೋದು ಮರೆತುಬಿಟ್ಟೆ, ಇನ್ನು ಮುಂದಿನ ದಿನಗಳಲ್ಲಿ ಅಂಗಮಾರಿ ರೋಗದ ಸಮಸ್ಯೆ ಅನ್ನೋದು ಬಂದಲ್ಲಿ ಆ ರೋಗಕ್ಕೆ ಒಂದು ಕುಫ್ರಿ ಹಿಮಾಲಿನಿ ಜ್ಯೋತಿ ತಳಿಯನ್ನ ಬೆಳಿಲಿಕ್ಕೆ ನಾವು ಇವತ್ತು ಶಿಫಾರಸು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಕುಫ್ರಿ ಜ್ಯೋತಿ ತಳಿ ಏನಿದೆ, ಕುಫ್ರಿ ಜ್ಯೋತಿ ತಳಿ ಸಾಕಷ್ಟು ಏನು ರೋಗಕ್ಕೆ ಒಂದು ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿದೆ. ಹಿಮಾಲಿನಿ ತಳಿಯನ್ನ ಬೆಳಿಲಿ ಅನ್ನೋದು ನಮ್ಮ ರೈತರಿಗೆ ಒಂದು ಸೂಕ್ತ ಸಲಹೆ ಆಗಿರುತ್ತೆ. ಅದು ರೋಗ ನಿರೋಧಕ ತಳಿ ಆಗಿರುತ್ತೆ ಖಂಡಿತ. ಮೆದು ಕೊಳೆ ಗಡ್ಡೆ ರೋಗ ಅನ್ನುವಂಥದ್ದು, ಮೆದು ಕೊಳೆ ಗಡ್ಡೆ ರೋಗ ಇದು ಸಾಮಾನ್ಯವಾಗಿ ಇದನ್ನು ಒಂದು ಬ್ಯಾಕ್ಟೀರಿಯಾ ರೋಗ. ಇದು ಎರ್ವಿನಿಯಾ ಎಂಬ ಒಂದು ಸೂಕ್ಷ್ಮ ಜೀವಿಯಿಂದ ಬರುವಂತದ್ದು. ಇದು ಬ್ಯಾಕ್ಟೀರಿಯಾ ಬಂದು ಸಾಮಾನ್ಯವಾಗಿ ಗಡ್ಡೆಯನ್ನು ಕೊಯ್ದು ಬಿಟ್ಟು ಭೂಮಿನಲ್ಲಿ ಹಾಕ್ತಾರೆ ಮೊದಲನೇ ಬಿತ್ತನೆ ಮಾಡುವಾಗ. ಹೌದು, ಅದು ಮಣ್ಣಿನಲ್ಲೂ ಇರುತ್ತೆ. ಆ ಎರ್ವಿನಿಯಾ ಎಂಬ ಒಂದು ಏನು ದುಂಡಾಣು ಅಥವಾ ಬ್ಯಾಕ್ಟೀರಿಯಾ ಮಣ್ಣಿನಲ್ಲೇ ಇರುತ್ತೆ, ಕೆಲವೊಮ್ಮೆ ಗೆಡ್ಡೆಯಿಂದನೂ ಬರುತ್ತೆ. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಗೆಡ್ಡೆಗಳನ್ನ ಸ್ಟ್ರೆಪ್ಟೋಸೈಕ್ಲಿನ್ 1/2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 1-10 ನಿಮಿಷ ಕಾಲ ಅದನ್ನ ನೆನೆಸಿ ನಂತರ ಅದನ್ನ ಬಿತ್ತನೆ ಮಾಡ್ಬೇಕು. ಅಥವಾ ಆ ಕೊಯ್ದಂತ ಗೆಡ್ಡೆಗಳನ್ನ 1-2 ದಿವಸ ಹಾಗೆ ಬಿಟ್ಟು ಗಾಳಿನಲ್ಲಿ ಹಾರಿಸಿ ಅದು ಆ ಚರ್ಮ ಎಲ್ಲ ಸಂಪೂರ್ಣವಾಗಿ ಹದವಾಗಿ ಗಟ್ಟಿ ಆದ್ಮೇಲೆ ನಂತರ ಹಾಕಿದ್ರು ಈ ಒಂದು ರೋಗದ ಸಮಸ್ಯೆ ಕಡಿಮೆ ಆಗ್ತದೆ. ಇದು ಸಾಮಾನ್ಯವಾಗಿ ಮಣ್ಣಿನಿಂದ ಆಡುವಂತದ್ದು, ಒಂದೊಂದ್ಸಾರಿ ಗೆಡ್ಡೆಯಿಂದನೂ ಬರುವಂತದ್ದು. ಇದನ್ನ ನಾವು ಮೂಲವಾಗಿ ಬಿತ್ತನೆ ಸಮಯದಲ್ಲಿ ಮುಂಜಾಗ್ರತೆ ವಹಿಸಬೇಕಾಗ್ತದೆ. ಆಮೇಲೆ ನೀರು ಜಾಸ್ತಿ ತೇವಾಂಶ ಇದ್ದವಾಗ ನಾವು ಬಿತ್ತನೆ ಮಾಡಿದಾಗ ಈ ಒಂದು ರೋಗಾಣುಗಳು ಬಹುಬೇಗನೆ ಗೆಡ್ಡೆಗೆ ಹರಡಿ ಈ ಒಂದು ಕೊಳೆ ಗೆಡ್ಡೆ ರೋಗ ಸಮಸ್ಯೆನ ನಾವು ನೋಡ್ತೇವೆ. ಅದಕ್ಕೆ ನಾವು ಮಳೆ ಆಗುವ ಸಂದರ್ಭದಲ್ಲಿ ನಾವು ಬಿತ್ತನೆಯನ್ನ ಮಾಡಬಾರದು. ಇನ್ನು ಈ ಸಾಮಾನ್ಯ ಕಜ್ಜಿ, ಅದು ಕೂಡ ಒಂದು ಬ್ಯಾಕ್ಟೀರಿಯಾ ಬಾಧಿಸ್ತಕ್ಕಂತ ರೋಗ, ಏನ್ ಲಕ್ಷಣಗಳನ್ನ ಗೋಚರಿಸುತ್ತೆ ಮತ್ತೆ ಇದನ್ನ ಹೇಗೆ ನಾವು ನಿರ್ವಹಣೆ ಮಾಡ್ತಕ್ಕಂತ? ಇದು ಏನಂದ್ರೆ ಒಳಗಡೆ ಗೆಡ್ಡೆ ಸಾಮಾನ್ಯ ಕಜ್ಜಿ ಅಂತ ಏನ್ ಹೇಳ್ತೀವಿ, ಇದು ಸ್ಟ್ರೆಪ್ಟೋಮೈಸಿಸ್ ಕ್ಯಾಬಿಸ್ ಅಂತೀವಿ. ಇದನ್ನು ಒಂದು ದುಂಡಾಣು ಒಂದು ರೋಗವಿನಿಂದ ಬರುವಂತದ್ದು. ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಈ ರೋಗ ಕಾಣಿಸ್ಕೊಳ್ಳಲ್ಲ, ಇದು ವೆಸ್ಟ್ ಬೆಂಗಾಲ್ ಮತ್ತೆ ಆ ಕಡೆ ಪ್ರದೇಶದಲ್ಲಿ ಜಾಸ್ತಿ ಸಮಸ್ಯೆ. ಒಂದು ಪಕ್ಷ ಈ ರೋಗ ಕಂಡು ಬಂದಲ್ಲಿ ಈ ರೋಗಗಳಿಗೆ ಬೋರಿಕ್ ಆಸಿಡ್ ಅಂತ ಹೇಳ್ತೀವಿ, ಬೋರಿಕ್ ಆಸಿಡ್ 1/10 ಅಂದ್ರೆ 10 ml ಬೋರಿಕ್ ಆಸಿಡ್ ಅನ್ನ ನಾವು ಅದನ್ನ ಬೆರೆಸಿ ನಾವು ಬೀಜೋಪಚಾರವನ್ನ ಮಾಡಿ ನಾವು ಮಾಡಬೇಕಾಗ್ತದೆ, ಮಾಡಿದ್ರೆ ಒಳ್ಳೇದು. ಇದು ಯಾವ ರೀತಿಯಾದ ಚಿಹ್ನೆಗಳನ್ನ ತೋರಿಸಿಕೊಳ್ತದೆ ಅಂತ, ಗೆಡ್ಡೆ ಒಳಗಡೆ ಕತ್ತರಿಸಿದಾಗ ಆರೋಗ್ಯವಾಗಿರ್ತದೆ, ಮೇಲ್ಗಡೆ ಮಾತ್ರ ಆ ಗುಳ್ಳೆ ಗುಳ್ಳೆ ಕಜ್ಜಿ ಕಜ್ಜಿ ಆಗಿರ್ತದೆ. ಇದು ಮಾರುಕಟ್ಟೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಈ ಒಂದು ಸಮಸ್ಯೆನೂ ನಮ್ಮಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಇಲ್ಲ ಬೇರೆ ಕಡೆ ಇರೋದ್ರಿಂದ, ಇದ್ರ ಬಗ್ಗೆ ಏನು ನಾವು ಹೆಚ್ಚಿನ ಒಂದು ತಲೆ ಕೆಡಿಸಿ. ಅದಕ್ಕೆ ಬೀಜೋಪಚಾರ ಮಾಡುವಾಗ ಶಿಲೀಂಧ್ರನಾಶಕ ಅದರಲ್ಲಿ ಒಂದು ಬ್ಯಾಕ್ಟೀರಿಯಾ ನಾಶಕ ಎರಡನ್ನೂ ಮಿಶ್ರಣ ಮಾಡಿ ನಾವು ಹಾಕೋದ್ರಿಂದ ಈ ರೋಗದ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಸ್ಟ್ರೆಪ್ಟೋಸೈಕ್ಲಿನ್ ಅನ್ನು ಬಳಸಬೇಕಾಗ್ತದೆ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಏನು ಮ್ಯಾಂಕೋಸೆಬ್ ಮತ್ತು ಮೆಟಲಾಕ್ಸಿಲ್ ಅಂತ ಏನು ಸೇರಿಸ್ತೀವಿ ಅದ್ರ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಹಾಕ್ಬಿಟ್ರೆ ನಮ್ಗೆ ಈ ಕಜ್ಜಿ ಸಮಸ್ಯೆ ಬರೋದಿಲ್ಲ. ವಾರ್ಟ್ ರೋಗ ಅನ್ನೋ ವಾರ್ಟ್ ರೋಗನೂ ಇದೆ, ಇದು ಏನು ನಮಗೆ ಈಗ ಕ್ಯಾನ್ಸರ್ ರೀತಿಯಾದ ಕಾಣಿಸ್ಕೊಳ್ತಾವೆ ಸಿಂಪ್ಟಮ್ಸ್, ಆ ರೀತಿಯಾಗಿ ಗೆಡ್ಡೆಗಳ ಮೇಲೆ ಕಾಣಿಸ್ಕೊಳ್ತದೆ. ಈ ಸಮಸ್ಯೆಯಷ್ಟು ನಮ್ಮಲ್ಲಿ ಇಲ್ಲ, ಇದು ಉದ್ಭವ ಆಗೋದಿಲ್ಲ. ಇದು ನಾವೇನು ಸಾಮಾನ್ಯವಾಗಿ ಏನು ಶಿಲೀಂಧ್ರನಾಶಕಗಳನ್ನ ಬಳಸ್ತೀವಿ ಅಥವಾ ಬೆಳೆ ಒಂದು ಪರಿವರ್ತನೆಯನ್ನು ಏನು ಮಾಡ್ಕೋತೀವಿ ಅದರಿಂದ ಈ ರೋಗದ ಸಮಸ್ಯೆ ನಮ್ಗೇನು ಉಲ್ಬಣ ಆಗೋದಿಲ್ಲ. ಇನ್ನು ನಂಜಾಣ ರೋಗಗಳು, ಇವುಗಳು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ. ಯಾವೆಲ್ಲ ನಂಜಾಣ ರೋಗಗಳು ಬರುವಂತ ಸಾಧ್ಯತೆ ಇರುತ್ತೆ, ಏನು ಲಕ್ಷಣಗಳಿರುತ್ತೆ, ಮತ್ತೆ ಅದರ ನಿರ್ವಹಣೆ ಹೇಗೆ? ಈ ನಂಜಾಣು ರೋಗಗಳು ಯಾಕಪ್ಪ ಅಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬರ್ತವೆ, ಉಷ್ಣಾಂಶ ಜಾಸ್ತಿ ಆದ. ಈ ನಂಜಾಣು ರೋಗಗಳು ತಾವಾಗಿ ತಾವು ಬರೋದಿಲ್ಲ, ಅವು ಒಂದು ವಾಹಕಗಳ ಮೂಲಕ ರಸ ಇರುವ ಕೀಟಗಳು ಏನಿದಾವೆ, ಏನುಗಳು, ತ್ರಿಪ್ಸು ಮತ್ತೆ ಇದು ಬಿಳಿನೊಣಗಳು, ಬಿಳಿನೊಣಗಳು ರಸ ಇರುವ ಕ್ರಿಯೆಯಿಂದ ಇವು ಹರಡ್ತಾ ಹೋಗ್ತವೆ ಗಿಡದಿಂದ ಗಿಡಕ್ಕೆ, ಅವು ಹಾರಿ ಹೋಗಿ ರಸ ಇರುವ ಕ್ರಿಯೆಯಿಂದ ಹರಡ್ತಾ ಹೋಗ್ತವೆ. ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬರ್ತದೆ, ಉಷ್ಣಾಂಶ ಜಾಸ್ತಿ ಆದಾಗ ಈ ನಂಜಾಣು ರೋಗಗಳ ಸಮಸ್ಯೆ ಜಾಸ್ತಿ ಆಗ್ತದೆ, ಕೀಟಗಳ ಸಮಸ್ಯೆಯಿಂದ ಇದು ಹರಡ್ತಾ ಹೋಗ್ತದೆ. ಇದು ಬಹುಮುಖ್ಯವಾಗಿ ನಮ್ಮಲ್ಲಿ ಕಾಣುವಂತ ಒಂದು ನಂಜಾಣು ರೋಗಗಳಂದ್ರೆ ಸಾಮಾನ್ಯ ಮೊಸಾಯಿಕ್ ಅಂತೇಳಿ PVY ಅಂತ ಹೇಳ್ತೀವಿ, PVY ವೈರಸ್ ಅಂತ ಹೇಳ್ತೀವಿ. ಅದು ಒಂದು ಬಹಳ ಸಾಮಾನ್ಯವಾಗಿ ಕಾಣುವಂಥದ್ದು. ಇದು ಎಲೆಗಳು ಮಧ್ಯದ ಭಾಗದಲ್ಲಿ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಆದ್ರಿಂದ ಈ ಒಂದು ರೋಗಗಳನ್ನ ತಡೆಗಟ್ಟಬೇಕಾದ್ರೆ ಈ ಎಲ್ಲಾ ನಂಜಾಣು ರೋಗಗಳನ್ನ ನಾವು ಬಹುಮುಖ್ಯವಾಗಿ ದೃಢೀಕೃತ ರೋಗಮುಕ್ತ ಬಿತ್ತನೆ ಗಿಡಗಳನ್ನು ಬಳಸಬೇಕು, ಸರ್ಟಿಫೈಡ್. ಜೊತೆಗೆ ಪ್ರಾರಂಭದಲ್ಲಿ ರೋಗಗ್ರಸ್ತ ಗಿಡಗಳನ್ನು ಕಂಡು ಬಂದಲ್ಲಿ ಅವುಗಳನ್ನು ಕಿತ್ತಾಕಬೇಕು. ಈಗ ಬಹುಮುಖ್ಯವಾಗಿ ಬೀಜೋತ್ಪಾದನೆ ಮಾಡುವಂತವ್ರು, ಈಗಾಗಲೇ ನಾವು ಅಂಗಾಂಶ ಕುಡಿಕಂಡ ಸಸಿಗಳನ್ನ ನಾಟಿ ಮಾಡಿ ಅದರಿಂದ ಬೀಜೋತ್ಪಾದನೆ ಮಾಡಲಿಕ್ಕೆ ಈಗಾಗಲೇ ರೈತರಿಗೆ ನಾವು ಬಹಳಷ್ಟು ಪ್ರಚಾರವನ್ನು ನೀಡ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಚಿಹ್ನೆಗಳನ್ನು ಕಂಡು ಬಂದಲ್ಲಿ, PVY ಸಾಮಾನ್ಯ ಮೊಸಾಯಿಕ್ ಅಂತ ಹೇಳ್ತೀವಿ, ಕಂಡು ಬಂದಲ್ಲಿ ಅಂತ ಗಿಡಗಳನ್ನ ನಾವು ಸಂಪೂರ್ಣವಾಗಿ ಬುಡ ಸಮೇತ ಅದನ್ನು ಕಿತ್ತು ನಾವು ಅದನ್ನ ಮಣ್ಣಿನಲ್ಲಿ ಮುಚ್ಚಬೇಕಾಗ್ತದೆ ಅಥವಾ ದೂರದ ಪ್ರದೇಶದಲ್ಲಿ ನಾವು ಎಸೆಯಬೇಕಾಗ್ತದೆ. ಇದಕ್ಕೆ ಬಹುಮುಖ್ಯವಾಗಿ ಈ ನಂಜಾಣು ರೋಗಗಳು ಬರುವಂತದ್ದು ರಸ ಇರುವ ಕೀಟಗಳಿಂದ ಬರ್ತದೆ. ಯಾವಪ್ಪ ಅಂದ್ರೆ ಏಪಿಡ್ಸ್, ಏನುಗಳು ಅಂತ ಹೇಳ್ತೀವಿ. ಈ ಏನುಗಳನ್ನ ನಾವು ಮೂಲವಾಗಿ ತಡೆಗಟ್ಟಬೇಕು. ಇದಕ್ಕೆ ಇಮಿಡಾಕ್ಲೋಪ್ರಿಡ್ ಅಂತ ಹೇಳ್ತೀವಿ, 0.5 ml ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡಿ ತಡೆಗಟ್ಟಬೇಕಾಗ್ತದೆ. ಅಥವಾ ಥಯಾಮೆಥಾಕ್ಸಾಮ್ ಅಂತ ಹೇಳ್ತೀವಿ, 0.3 g ಅಥವಾ ಥಯಾಮೆಥಾಕ್ಸಾಮನ್ನ 0.3 g ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟಗಳನ್ನ ನಿಯಂತ್ರಣ ಮಾಡೋದ್ರಿಂದ ರೋಗಾಣುಗಳನ್ನು ಕಡಿಮೆ ಮಾಡಬಹುದು. ಹಾಗೆ ಎಲೆ ಸುರುಳಿ ಮೊಸಾಯಿಕ್, ಇದು ಅಷ್ಟೇ ಎರಡನೇ ಬಹುಮುಖ್ಯವಾದಂತ ಒಂದು ನಂಜಾಣು ರೋಗ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಈ ರೋಗನು ಸಹ ಏನುಗಳಿಂದನೇ ಹರಡುವಂತದ್ದು. ಇದು ರೋಗ ಬಂದಂತ ಎಲೆಗಳು ಯಾವ ರೀತಿಯಪ್ಪ ಕಾಣ್ತದೆ ಅಂದ್ರೆ ಎಲೆಗಳೆಲ್ಲ ಮೇಲ್ಮುಖವಾಗಿ ಕಾಣ್ತದೆ, ಗಾಳಿ ಬೀಸಿದಾಗ ಅದು ಶಬ್ದವಾಗ್ತದೆ ಪಟ ಪಟ ಪಟ ಅಂತ. ಅಷ್ಟು ಬಹಳ ನೀಟಾಗಿ ನಾವು ಕ್ಷೇತ್ರಗಳಲ್ಲಿ ನಾವು ಗಮನಿಸಬಹುದು, ಗುರುತಿಸಬಹುದು. ಸಾಮಾನ್ಯವಾಗಿ ಆರೋಗ್ಯ ಬಂದಂತ ಗಿಡಗಳು ನೀಳವಾಗಿರ್ತವೆ, ಎಲೆಗಳು ಬಾಗಿರ್ತವೆ. ಆದ್ರೆ ಇದು ಎಲೆ ಸುರುಳಿ ಮೊಸಾಯಿಕ್ ರೋಗದಿಂದ ತುತ್ತಾಗಿರುವಂತ ಗಿಡಗಳು ಎಲೆಗಳೆಲ್ಲ ಮುದುರ್ಕೊಂಡು ಮೇಲ್ಭಾಗಕ್ಕೆ ಆಕಾಶಕ್ಕೆ ಮುಖ ಮಾಡಿರ್ತವೆ. ಇಂಥ ಒಂದು ಮತ್ತೊಮ್ಮೆ ನಿರ್ವಹಣೆ ಮಾಡಬೇಕಾದ್ರೆ ನಾವು ಏನುಗಳನ್ನ ನಾವು ಹತೋಟಿ ತರಬೇಕು. ಹತೋಟಿ ತರಬೇಕಾದ್ರೆ ನಾನು ಈಗಾಗಲೇ ತಿಳಿಸಿದಂತ ಅಂತರ್ವ್ಯಾಪಿ ಕೀಟನಾಶಕಗಳಂತ ಇಮಿಡಾಕ್ಲೋಪ್ರಿಡ್ ಅನ್ನ ಅಥವಾ ಇದು ಏನು ಹಳದಿ ಅಂಟುಬಲೆಗಳನ್ನ ಒಂದು ಎಕರೆ ಪ್ರದೇಶಕ್ಕೆ 8 ಸಿಕ್ಕಿಸಿದ್ರೆ ಸಾಕಷ್ಟು ಏನುಗಳು ಬಂದು ಅದಕ್ಕೆ ಅಂಟಿಕೊಂಡು ನಾವು ಒಂದು ರೋಗವನ್ನ ಹರಡುವುದನ್ನು ಕಡಿಮೆ ಮಾಡಬಹುದು. ಹಾಗೆಯೇ ರೂಗೋಸ್ ಮೊಸಾಯಿಕ್ ಅಂತ ಹೇಳ್ತೀವಿ, ಇದು ಸಂಯುಕ್ತ ನಂಜಾಣು ರೋಗ ಅಂದ್ರೆ PVX ಅಂಡ್ PVY ಅಂತ ಹೇಳ್ತೀವಿ. ಮೊಸಾಯಿಕ್ ಮತ್ತೆ ಎಲೆ ಸುರುಳಿ ರೋಗದ ಎರಡೂ ನಂಜಾಣುಗಳು ಸೇರಿ ಸಂಯುಕ್ತವಾಗಿ ಒಂದು ತೋರ್ಪಡಿಸುವಂತ ಒಂದು ರೋಗ. ಈ ರೋಗನೂ ಅಷ್ಟೇ ಏನುಗಳಿಂದನೇ ಹರಡುವಂತದ್ದು, ಬಿಳಿ ನೊಣಗಳಿಂದ ಹರಡುತ್ತದೆ. ದೃಢೀಕೃತ ಬಿತ್ತನೆ ಗಡ್ಡೆಗಳನ್ನ ಉಪಯೋಗಿಸಬೇಕಾಗ್ತದೆ. ಎರಡನೇದಾಗಿ ರೋಗವಾಹಕ ಸಸ್ಯ ಏನುಗಳನ್ನ ನಾವು ನಿಯಂತ್ರಿಸಬೇಕಾಗ್ತದೆ. ಇದು ಬಹುಮುಖ್ಯವಾಗಿ ವೈರಾಣುಗಳನ್ನ ನಾವು ವಿಶೇಷವಾಗಿ ಬೀಜೋತ್ಪಾದನೆ ಮಾಡುವಂತ ಇಚ್ಛಿಸುವಂತ ರೈತರು ನಂಜಾಣು ರೋಗಗಳನ್ನ ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ಇದನ್ನು ಮುಂದಿನ ದಿನಗಳಲ್ಲಿ ಅಂತಹ ಗೆಡ್ಡೆಗಳನ್ನ ನಾವು ಬೆಳೆಗಳಿಗೆ ಬೆಳೆಸಿದ್ರೆ ಇಳುವರಿ ಕುಂಠಿತವಾಗ್ತದೆ. ಆದ್ದರಿಂದ ನಾವು ಬಹು ಎಚ್ಚರಿಕೆ ವಹಿಸಬೇಕಾಗ್ತದೆ. ಇದಿಷ್ಟು ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ರೋಗಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ರೋಗಗಳು ಹೇಗೆ ಬಾಧಿಸುತ್ತೋ ಹಾಗೆ ಕೆಲವು ಕೀಟಗಳು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ. ತಾವಾಗಲೇ ಹೇಳಿದಾಗೆ ಈ ಕೀಟಗಳು ಕೂಡ ರೋಗಗಳನ್ನು ತರತಕ್ಕಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಬಾಧಿಸ್ತಕ್ಕಂತಹ ಕೀಟಗಳು ಯಾವ್ಯಾವು, ಅವುಗಳ ಲಕ್ಷಣ ಹೇಗಿರುತ್ತೆ, ಮತ್ತೆ ಅದಕ್ಕೆ ಏನು ಪರಿಹಾರ? ನಾನೀಗಾಗಲೇ ಹೇಳಿದೆ, ರೋಗ ಮತ್ತು ಕೀಟಗಳು ಸಂಪೂರ್ಣವಾಗಿ ಒಂದು ವಾತಾವರಣದ ಮೇಲೆ ಅವಲಂಬಿತವಾಗಿರ್ತದೆ. ಉದಾಹರಣೆಗೆ ರೋಗಾಣುಗಳು ಸಾಮಾನ್ಯವಾಗಿ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆದಾಗ, ತೇವಾಂಶ ಜಾಸ್ತಿ ಆದಾಗ ರೋಗಾಣುಗಳು ಜಾಸ್ತಿ ಆಗ್ತದೆ. ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿ ತೇವಾಂಶ ಕಡಿಮೆ ಆದಾಗ ರಸ ಇರುವ ಕೀಟಗಳ ಸಮಸ್ಯೆ ಜಾಸ್ತಿ ಆಗ್ತದೆ. ರಸ ಇರುವ ಕೀಟಗಳು ಅಂದ್ರೆ ಏನುಗಳು, ನುಸಿ, ಜಿಗಿ ಹುಳು, ತ್ರಿಪ್ಸು ಮತ್ತೆ ಬಿಳಿನೊಣಗಳು, ಇವು ಇಷ್ಟು 4 ಒಂದು ಉಷ್ಣಾಂಶ ಏರಿದಾಗ ಇವುಗಳ ಸಂತತಿ ಜಾಸ್ತಿ ಆಗ್ತದೆ. ಸಂತತಿ ಜಾಸ್ತಿ ಆದಾಗ ರಸ ಇರುವ ಕ್ರಿಯೆ ಜಾಸ್ತಿ ಆಗ್ತದೆ. ರಸ ಇರುವ ಕ್ರಿಯೆಯಲ್ಲಿ ಸಾಕಷ್ಟು ನಂಜಾಣುಗಳನ್ನ ರಸೈರುವ ಕ್ರಿಯೆಯಲ್ಲಿ ಗಿಡಗಳಿಗೆ ಒಂದರಿಂದ ಒಂದು ಗಿಡಕ್ಕೆ ಅಡ್ತಾ ಹೋಗ್ತದೆ. ಇದು ಸರ್ವಸಾಮಾನ್ಯ. ಅದಕ್ಕೆ ನಾವು ಈ ಭಾಗದಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳ್ತಿದೀವಿ. ಆದರೆ ಏನು ರಸ ಇರುವಂತಹ ಕ್ರಿಯೆಗಳನ್ನ ನಾವು ಹತೋಟಿ ಮಾಡಿದ್ರೆ ನಾವು ಸಹ ಇಲ್ಲಿ ಸಂಪೂರ್ಣವಾಗಿ ಬೀಜೋತ್ಪಾದನೆ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಈಗಾಗಲೇ ನಾವು ಈಗ ನೂತನ ಒಂದು ತಂತ್ರಜ್ಞಾನ ಏನು ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳ ಮುಖಾಂತರ ಈಗಾಗಲೇ ಬೀಜೋತ್ಪಾದನೆ ಮಾಡಲಿಕ್ಕೆ 3 ವರ್ಷದಿಂದ ಸತತ ಪ್ರಯತ್ನ ಮಾಡಿ ಈಗಾಗಲೇ ಬೀಜೋತ್ಪಾದನೆ ಆಗ್ತಾ ಇದೆ, ಯಾವುದೇ ಸಮಸ್ಯೆಗಳಿಲ್ಲ. ಇದಕ್ಕೆ ಒಂದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗ್ತದೆ. ಇದ್ರ ಜೊತೆಗೆ ಎಲೆ ಕತ್ತರಿಸುವ ಉಳುಗು ಸಮಸ್ಯೆನೂ ಹೊಂದಿದೆ. ಆಮೇಲೆ ಗೆಡ್ಡೆ ಕೊರಕ ಮತ್ತೆ ಗೊಣ್ಣೆ ಹುಳುಗಳು, ಇವು ಇಷ್ಟು ಒಂದು 4-5 ಕೀಟಗಳ ಪ್ರಮುಖವಾಗಿ ಕಾಣಿಸ್ತದೆ. ಇವುಗಳನ್ನ ಸರಳವಾಗಿ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಒಟ್ಟಾರೆ ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ರೋಗ ಮತ್ತೆ ಕೀಟಗಳು ಯಾವ್ಯಾವು, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಅದು ಬಂದಂತಹ ಸಂದರ್ಭದಲ್ಲಿ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂಥದ್ದು ಹೇಗೆ? ಮೊಬೈಲ್ ಸಂಖ್ಯೆ ತಿಳಿಸ್ತೇನೆ. ಈ ಮೊಬೈಲ್ ಸಂಖ್ಯೆಗೆ ನನಗೆ ಫೋನ್ ಮಾಡಿ ಬೇಕಾದ ಮಾಹಿತಿಯನ್ನು ಕಲೆ ಹಾಕ್ಬೋದು. 9481014455. ಇನ್ನೊಮ್ಮೆ ಹೇಳಿ, 9481031445. ಒಳ್ಳೆಯದು ಅಮರರಂಜನೇಶ್ವರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರತಕ್ಕಂತಹ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಲೂಗಡ್ಡೆ ಬೆಳೆ ಬಾಧಿಸುವ ಪ್ರಮುಖ ರೋಗ ಕೀಟಗಳ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಕೋಕೋ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತಂತೆ ಚನ್ನರಾಯಪಟ್ಟಣದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎನ್ಎಸ್ ಫಣೀಂದ್ರ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिग्गिदे नमगे होस मार्ग माडिसि नावु बेळे विमे दूरागिसितेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ.